ಚಳಿ ಕಡಿಮೆ ಆಯಿತು, ಇನ್ನೇನು ಬಿಸಿಲು ಶುರುವಾಯಿತು ಅನ್ನುವಂತಹ ಒಂದು ಹಂತ ಈಗ ನಾವು ಮುಟ್ಟಿವಿ ಅಂತ ಹೇಳಿ ಹೇಳ್ಬೋದು. ಬಿಸಿಲಿನ ಚುರುಕು ಈಗ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಮಧ್ಯಾಹ್ನದೊಳಗ ತಾವು ತಿರುಗಾಡಿ ನೋಡ್ರಿ, ಹೊರಗ ಚುರು ಚುರು ಅನ್ನುವಂತಹ ಬಿಸಿಲನ್ನ ನಾವೀಗೆಲ್ಲ ಅನುಭವಿಸ್ತಾ ಇದ್ದೀವಿ. ಇನ್ನೇನು ಬೇಸಿಗೆ ಶುರುವಾಗುವಂತಹ ಒಂದು ಸಮಯ. ಮುಂದಿನ ದಿನಗಳಲ್ಲಿ ತಾವು ಕಟಾವುಗಳನ್ನ ಮುಗಿಸಿ ಮುಂದಿನ ಹಂಗಾಮಿಗೆ ತಯಾರಾಗುವಂತಹ ಒಂದು ವಾತಾವರಣ ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ಇರ್ತದ ಅಂತ ಹೇಳಿ ಹೇಳ್ಬೋದು. ವಾತಾವರಣದೊಳಗ ಏನು ಈ ಉಷ್ಣತೆ ಇರಬಹುದು ಅಥವಾ ಮಳೆಯ ಪ್ರಮಾಣ ಇರ್ಬೋದು, ಬೇರೆ ಬೇರೆ ಅಂಶಗಳಿರ್ಬೋದು, ಈ ಅಂಶಗಳ ಏರುಪೇರು ಹೆಚ್ಚಾಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರ ದಾಖಲೆ ಕೂಡ ನಮ್ಮ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಕಳೆದ ವರ್ಷ ಅಂದ್ರೆ 2021 ಈ ವರ್ಷದೊಳಗ ಈ ಶತಮಾನದೊಳಗೆ 5ನೇ ಸಲ ಹೆಚ್ಚಿನ ತಾಪಮಾನ ದಾಖಲಾಯಿತು ಅಂತ ಹೇಳ್ತಾ ಇದ್ದಾರೆ ಹವಾಮಾನ ಇಲಾಖೆಯವರು. ಕಳೆದ ವರ್ಷ ವಾಡಿಕೆಗಿಂತ 0.44 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ತಾಪಮಾನ ದಾಖಲಾಗಿದ್ದು ಇದು 120 ವರ್ಷಗಳಲ್ಲಿಯೇ ದಾಖಲಾದಂತಹ ಗರಿಷ್ಠ 5ನೇ ತಾಪಮಾನದ ವರ್ಷ ಅಂಥೇಳಿ ತಿಳಿಸ್ತಾ ಇದ್ದಾರೆ. ದೇಶದೊಳಗ 1901 ನಂತರ 2009, 2010, 2016 ಮತ್ತು 2017 ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಇಂತಹ ಗರಿಷ್ಠ ತಾಪಮಾನ ದಾಖಲಾದಂತಹ ವರ್ಷಗಳ ಸಾಲಿಗೆ 2021 ಸಹಿತ ಸೇರ್ಪಡೆಯಾಗಿದೆ ಅನ್ನುವಂತಹ ಮಾತನ್ನ ಇಲಾಖೆಯವರು ತಿಳಿಸ್ತಾ ಇದ್ದಾರೆ. ಇನ್ನ ಪ್ರವಾಹ, ಚಂಡಮಾರುತ, ಭಾರಿ ಮಳೆ, ಭೂಕುಸಿತ, ಸಿಡ್ಲು ಸೇರಿ ಅನೇಕ ರೀತಿಯ ಹವಾಮಾನದ ವೈಪರೀತ್ಯಗಳಿಂದಾಗಿ ಅವಘಡಗಳು ಸಂಭವಿಸಿದ್ದಾವೆ. 1,750 ಜನ ಈ ನೈಸರ್ಗಿಕ ವಿಕೋಪಗಳಿಗೆ ಬಲಿಯಾಗಿದ್ದಾರೆ. ಸಿಡಿಲಿಗೆ 787 ಜನ ಬಲಿಯಾದರೆ ಮಳೆ ಸಂಬಂಧಿತ ಅವಘಡಗಳಿಂದ 759, ಚಂಡಮಾರುತಗಳಿಂದಾಗಿ 172 ಜನರು ಮತ್ತು ಹವಾಮಾನ ಸಂಬಂಧಿತ ಇತರ ಅವಘಡಗಳಿಂದಾಗಿ 32 ಮಂದಿ ಬಲಿಯಾಗಿದ್ದಾರೆ ಅನ್ನುವಂತಹ ವರದಿಯನ್ನ ಹವಾಮಾನ ಇಲಾಖೆಯವರು ಕೊಡ್ತಾ ಇದ್ದಾರೆ. ಅಂದ್ರೆ ಈ ವೈಪರೀತ್ಯಗಳಿಂದಾಗಿ ಎಷ್ಟೆಲ್ಲಾ ಅನಾಹುತಗಳು, ತೊಂದರೆಗಳು ಸಂಭವಿಸ್ತಾ ಇದ್ದಾವೆ ಅನ್ನೋದು ಇದರಿಂದ ವಿದಿತ ಆಗ್ತಾ ಇದೆ. ಇದಷ್ಟೇ ಅಲ್ಲ, ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳನ್ನ ಈ ಹವಾಮಾನ ವೈಪರೀತ್ಯದಿಂದ ನಾವು ನೋಡ್ತಾ ಇದ್ದೇವೆ. ಉಷ್ಣತೆ ಹೆಚ್ಚಾಯಿತು ಅಂತಂದ್ರ ಬೇಸಿಗೆ ಒಳಗ ಸೂರ್ಯಾಘಾತದಿಂದ ತೊಂದರೆ ಪಡುವಂತವರು ಅನೇಕರು, ಅದರ ಜೊತೆಗೆ ಚಳಿಗಾಲದೊಳಗ ಅತಿಯಾದ ಚಳಿಯಿಂದ ತೊಂದರೆ ಪಡುವಂತವರು ಕೆಲವರು, ಇನ್ನ ಪ್ರವಾಹ ಬಂದಂತಹ ಸಂದರ್ಭದೊಳಗಂತೂ ಈಗಾಗಲೇ ಹೇಳದಂಗ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ದಾರೆ, ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ದಾವೆ. ಇಂತಹ ಅವಘಡಗಳು ಮುಂದಿನ ದಿನಗಳಲ್ಲಿ ಸಹಿತ ಹೆಚ್ಚಿಗೆ ಆಗುವಂತಹ ಒಂದು ಸಂಭವ ಅದ ಅಂಥೇಳಿ ತಜ್ಞರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಇನ್ನ ಮಳೆ ಬಗ್ಗೆ ಹೇಳಬೇಕು ಅಂತಂದ್ರ ಕಳೆದ ವರ್ಷ ದಕ್ಷಿಣ ಭಾರತದೊಳಗ ಹಿಂಗಾರು ಮಳೆ ಅಧಿಕ ಪ್ರಮಾಣದೊಳಗ ಆಯಿತು ಅಂಥೇಳಿ ಹವಾಮಾನ ಇಲಾಖೆ ಮತ್ತೊಂದು ವರದಿಯನ್ನ ನೀಡಿದೆ. ಕರ್ನಾಟಕ ಸೇರಿದಂಗ ದಕ್ಷಿಣ ಭಾರತದೊಳಗ ಹಿಂಗಾರು ಮಳೆ ಪ್ರಮಾಣ ಕಳೆದ 120 ವರ್ಷಗಳಲ್ಲಿಯೇ ಅಧಿಕ ಅಂಥೇಳಿ ತಿಳಿಸ್ತಾ ಇದೆ. ಮತ್ತೆ ಹಿಂಗಾರು ಋತು ಈಗಾಗಲೇ ಮುಗಿದು ಹೋಗಿದೆ ಅನ್ನುವಂತಹ ವಿಚಾರ ತಮಗೆಲ್ಲ ಗೊತ್ತಿರುವಂತದ್ದು. ಕಳೆದ ವರ್ಷದ ಅಕ್ಟೋಬರ್ನಿಂದ ಡಿಸೆಂಬರ್ ಅವಧಿಯೊಳಗ ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ, ಆಂಧ್ರಪ್ರದೇಶ ಇವೆಲ್ಲ ಸೇರಿ ದಕ್ಷಿಣ ಭಾರತದಾದ್ಯಂತ 579.1 ಮಿಲಿಮೀಟರ್ ಮಳೆ ಸುರಿದದ. ಇದು 1901 ನಂತರ ದಾಖಲಾದಂತಹ ಗರಿಷ್ಠ ಪ್ರಮಾಣದ ಹಿಂಗಾರು ಮಳೆ ಅಂಥೇಳಿ ಮಾಹಿತಿ ತಿಳಿಸ್ತಾ ಇದೆ. ಹಿಂಗಾರಿಯ ಕೊನೆ ಮಳೆ ಜನವರಿ 19 ಸುರಿದಿದೆ. ಬಂಗಾಳಕೊಲ್ಲಿಯೊಳಗ ವಾಯುಭಾರ ಕುಸಿತ, ಚಂಡಮಾರುತಗಳಿಂದಾಗಿ ಕಳೆದ ವರ್ಷ ಅಧಿಕ ಪ್ರಮಾಣದೊಳಗ ಹಿಂಗಾರು ಮಳೆ ಸುರಿದದ. 3 ತಿಂಗಳಲ್ಲಿಯೇ ಹೆಚ್ಚುವರಿಯಾಗಿ ಶೇಕಡ 171ರಷ್ಟು ಮಳೆ ಆಗ್ಯದ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಅದರೊಳಗೂ ತಮಿಳುನಾಡಿನೊಳಗ ವಾರ್ಷಿಕವಾಗಿ ಸುರಿಯುವಂತಹ ಮಳೆಗಿಂತ 3 ತಿಂಗಳಲ್ಲೇ ಶೇಕಡ 48ರಷ್ಟು ಅಂದ್ರೆ 447.4 ಮಿಲಿಮೀಟರ್ ಮಳೆ ಸುರಿದದ ಅಂಥೇಳಿ ವರದಿ ಹೇಳ್ತಾ ಇದೆ. 2020ರೊಳಗ ಸುರಿದಂತಹ ಮಳೆಗೆ ಹೋಲಿಸಿದ್ರೆ ಕಳೆದ ವರ್ಷ ಅಂದ್ರೆ 21ರೊಳಗ ಕರ್ನಾಟಕದೊಳಗ ಈಶಾನ್ಯ ಹಿಂಗಾರಿನ ಪ್ರಮಾಣ ಶೇಕಡ 104ರಷ್ಟು ಅಧಿಕ ಆಗ್ಯದ. ಕೇರಳದೊಳಗ ಶೇಕಡ 109, ಪುದುಚೇರಿ ಒಳಗ ಶೇಕಡ 59, ಆಂಧ್ರಪ್ರದೇಶದ ಕರಾವಳಿ ಮತ್ತು ಪುದುಚೇರಿಯ ಯಾಣಂ ಪ್ರದೇಶಗಳಲ್ಲಿ ಕ್ರಮವಾಗಿ ಶೇಕಡ 40 ಮತ್ತು ಶೇಕಡ 24ರಷ್ಟು ಹೆಚ್ಚುವರಿಯಾಗಿ ಮಳೆ ಆಗ್ಯದ ಅಂಥೇಳಿ ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸ್ತಾ ಇದೆ. ಆತ್ಮೀಯರೇ, ಜಾಗತಿಕ ತಾಪಮಾನದ ಹೆಚ್ಚಳದಿಂದಾಗಿ ಈ ಎಲ್ಲಾ ಅವಘಡಗಳನ್ನು ನಾವು ನೋಡ್ತಾ ಇದ್ದೀವಿ ಅಂಥೇಳಿ ಬೇರೆ ಹೇಳಬೇಕಾಗಿಲ್ಲ. 0.5 ಡಿಗ್ರಿ ಆಗಲಿ 1 ಡಿಗ್ರಿ ಆಗಲಿ ವಾತಾವರಣದೊಳಗ ಹೆಚ್ಚಾಯ್ತಪ್ಪ ಅಂತಂದ್ರೆ ಅದು ಬಹಳಷ್ಟು ದೊಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಅನ್ನುವಂತಹ ವಿಚಾರ ಈಗಾಗಲೇ ತಮಗೆ ನಾವು ಹೇಳಿದ್ದೀವಿ. 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಯಿತು ಅಂತಂದ್ರೆ ಮಳೆಯ ಪ್ರಮಾಣ ವಿಜ್ಞಾನಿಗಳು ಹೇಳುವ ಪ್ರಕಾರ 7 ಪಟ್ಟು ಹೆಚ್ಚಾಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೋಡ್ರಿ, ಕಳೆದ ವರ್ಷ ಶೇಕಡ 100ಕ್ಕಿಂತ ಹೆಚ್ಚು ಪ್ರಮಾಣದೊಳಗ ಮಳೆ ಸುರಿದ, ಹೆಚ್ಚುವರಿಯಾದಂತಹ ಮಳೆ. ಹಿಂಗ ವಾತಾವರಣದ ಉಷ್ಣತೆ ಹೆಚ್ಚಾಯ್ತು ಅಂತಂದ್ರ ಈ ಎಲ್ಲ ತೊಂದರೆಗಳು ಶುರುವಾಗ್ತಾವ. ಉಷ್ಣತೆ ಹೆಚ್ಚಾಯ್ತು ಅಂತಂದ್ರ ನೀರಿನ ಬಾಷ್ಪೀಕರಣ ಹೆಚ್ಚಾಗ್ತದ, ಅದರ ಪ್ರಮಾಣ ಹೆಚ್ಚಾಗ್ತದ, ಅದರ ನಂತರ ಬೀಳುವ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗ್ತದ. ಇದು ಒಂದು ವಿಷಯ. ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ ತಾಪಮಾನದ ಹೆಚ್ಚಳದಿಂದ ಬರ ಉಂಟಾಗುವಂತಹ ಒಂದು ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗ್ತಾವ. ಅನೇಕ ವರ್ಷಗಳವರೆಗೆ ಮಳೆ ಬರದೇ ಇರುವಂತಹ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗ್ತಾವ. ಇಂಥ ಒಂದು ಪರಿಸ್ಥಿತಿ ಒಳಗ ನಾವು ನೀರಿಗಾಗಿ ಬಹಳ ತೊಂದರೆ ಅನುಭವಿಸಬೇಕಾಗ್ತದ. ನಮಗೇನೋ ಗೊತ್ತದ, ನಾವು ಮನುಷ್ಯರು ಏನೋ ಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ, ಆದ್ರೆ ಪರಿಸರದೊಳಗಿರುವಂತಹ ಜೀವಿಗಳ ಪಾಡು ಯಾರಿಗೂ ಹೇಳುವುದಕ್ಕ ಬೇಡ. ಎಲ್ಲರಿಗೂ ನೀರು ಬೇಕು. ಅದಕ್ಕಾಗಿ ಸುವ್ಯವಸ್ಥಿತವಾದಂತಹ ಒಂದು ಸಂಬಂಧ ನಾವು ಎಲ್ಲ ಜೀವಿಗಳ ಜೊತೆಗೆ ಮತ್ತು ಪರಿಸರದ ಅಂಶಗಳ ಜೊತೆಗೆ ಇಟ್ಟುಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಮಗೆ ಸಿಗುವಂತಹ ನೀರನ್ನ ಅಥವಾ ಯಾವುದೇ ಒಂದು ನೈಸರ್ಗಿಕ ಸಂಪನ್ಮೂಲವನ್ನ ಅಗದಿ ವಿವೇಚನೆಯಿಂದ ಬಳಸೋದ್ರ ಕಡೆ ನಾವು ಗಮನ ಕೊಡಬೇಕು. ನೀರಿನ ಸಲುವಾಗಿ ನಾವು ಸಾಕಷ್ಟು ಅನ್ವೇಷಣೆಗಳನ್ನ ಮಾಡ್ತಾ ಇರುವುದು ತಮಗೆಲ್ಲ ಗೊತ್ತಿರುವಂಥದ್ದು. ನಾಗರಿಕತೆ ಬೆಳೆದು ಬಂದಾಗಿನಿಂದ ನೀರು ಎಲ್ಲದ ಆ ನೀರಿನ ಮೂಲಕ್ಕೆ ಹೋಗಿ ಜನರು ವಾಸಿಸುವಂಥ ಅಲ್ಲಿ ವಸತಿ ನಿರ್ಮಾಣ ಮಾಡುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಇಲ್ಲಿ ತನಕ ನಮಗೂ ಗೊತ್ತಿರುವಂಗ ಭೂಮಿ ಒಂದೇ ಗ್ರಹ, ನೀರಿರುವಂತಹ ಗ್ರಹ ಅಂತೇಳಿ. ಅದರ ಜೊತೆಗೆ ನಮ್ಮ ಬಾಹ್ಯಾಕಾಶ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಉಪಗ್ರಹಗಳನ್ನ ಕಳಿಸ್ತಾ ಇದ್ದಾರೆ. ವಿಶ್ವದ ಬೇರೆ ಗ್ರಹದೊಳಗ ನೀರಿನ ಅಂಶ ಅದನೋ ಹ್ಯಾಂಗ ಅನ್ನುವಂತಹ ಒಂದು ಅನ್ವೇಷಣೆಗಾಗಿ ಉಪಗ್ರಹಗಳನ್ನ ಕಳಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂತ ಒಂದು ಪ್ರಯತ್ನ ನಮ್ಮ ಇಸ್ರೋ ಸಂಸ್ಥೆ ಕೂಡ ಚಂದ್ರಯಾನದೊಳಗ ಮಾಡಿತ್ತು. ಆ ಸಮಯದೊಳಗ ಚಂದ್ರನೊಳಗ ನೀರಿನ ಅಂಶ ಅದ ಅನ್ನುವಂತಹ ಒಂದು ವಿಚಾರ ನಮಗೆಲ್ಲ ಗೊತ್ತಾಗಿತ್ತು. ಆನಂತರ ಈಗ ಏನಾಗ್ಯದಪ್ಪ ಅಂತಂದ್ರ ಚೀನಾದ ಒಂದು ಗಗನ ನೌಕೆ ಒಂದು ಕುರುಹು ತಂದದ, ಚಂದ್ರನೊಳಗ ನೀರಿನ ಅಂಶ ಅದ ಅನ್ನುವಂತಹ ಒಂದು ವಿಚಾರ ಆ ಒಂದು ಅಧ್ಯಯನದಿಂದ ಗೊತ್ತಾಗಿದೆ. ಚಾಂಗ್ ಈ 5 ಅನ್ನುವಂತಹ ಒಂದು ಗಗನ ನೌಕೆಯನ್ನ ಚೀನಾದವರು ಕಳಿಸಿದ್ರು. ಈ ನೌಕೆ ಚಂದ್ರನ ಮೇಲ್ಮೈನೊಳಗ ನೀರಿನ ಸೆಲೆ ಇರುವುದಕ್ಕ ಒಂದು ಸಾಕ್ಷಿಯನ್ನ ತಂದಿದೆ. ಇದು ಚಂದ್ರನೊಳಗ ನೀರು ಇರುವ ಬಗ್ಗೆ ದೊರೆತಂತಹ ಹೊಸ ಸಾಕ್ಷಿ ಆಗಿದೆ ಅಂತೇಳಿ ಚೀನಾದ ವಿಜ್ಞಾನ ಅಕಾಡೆಮಿ ತಿಳಿಸ್ತಾ ಇದೆ. ನೌಕೆ ಇಳದಂತಹ ಸ್ಥಳದೊಳಗಿನ ಮಣ್ಣು ಮತ್ತು ಬಂಡೆಗಳ ಮಿಶ್ರಣ ಇದ್ದಂತಹ ಸುಮಾರು 1,700 ಗ್ರಾಂನಷ್ಟು ಸ್ಯಾಂಪಲ್ ಬಂದಿತ್ತು. ಮಣ್ಣಿನೊಳಗ 120 ppmನಷ್ಟು ಅಂದ್ರೆ ಪ್ರತಿ ಟನ್ಗೆ 120 ಗ್ರಾಂನಷ್ಟು ನೀರಿನ ಅಂಶ ಮತ್ತು ಕುಳಿಗಳನ್ನ ಒಳಗೊಂಡಂತಹ ಬಂಡೆಗಳಲ್ಲಿ 180 ppmನಷ್ಟು ನೀರಿನ ಅಂಶ ಕಂಡು ಬಂದಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಇವು ಭೂಮಿ ಮೇಲಿನ ಬಂಡೆಗಳಿಗಿಂತ ಹೆಚ್ಚು ಶುಷ್ಕ ಆಗ್ಯಾವ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಅದ. ಚಂದ್ರನೊಳಗಿರುವಂತಹ ಈ ಆರ್ದ್ರತೆ ಘನೀಕರಿಸುವುದಕ್ಕ ಸೌರ ಮಾರುತಗಳ ಕೊಡುಗೆ ಅಪಾರ ಆಗ್ಯದ ಅಂತೇಳಿ ತಿಳಿಸ್ತಾ ಇದ್ದಾರೆ. ಈ ಮಾರುತಗಳು ಹೊತ್ತು ತರುವಂತಹ ಜಲಜನಕದ ಕಣಗಳಿಂದ ನೀರು ಹುಟ್ಟುಕೊಂಡದ. ಮಣ್ಣಿಗಿಂತ ಬಂಡೆಗಳಲ್ಲಿ 60 ppmನಷ್ಟು ಹೆಚ್ಚಿರುವುದಕ್ಕ ಚಂದ್ರನೊಳಗ ಉತ್ಪತ್ತಿಯಾದಂತಹ ಆರ್ದ್ರತೆ ಕಾರಣ ಆಗಿರಬಹುದು ಅನ್ನುವಂತಹ ಒಂದು ಅನುಮಾನವನ್ನ ಅವರು ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದ್ರ ಚಂದ್ರನೊಳಗ ಇದ್ದಂತಹ ನೀರಿನ ನಿಕ್ಷೇಪಗಳು ಕ್ರಮೇಣ ಒಣಗಿರಬಹುದು ಅಂಥೇಳಿ ಸಂಶೋಧಕರು ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದ್ರ ಮೊದಲ ಚಂದ್ರನೊಳಗ ನೀರಿತ್ತು, ಅವು ಕ್ರಮೇಣ ಒಣಗಿ ಹೋದು ಅನ್ನುವಂತಹ ಒಂದು ಅಧ್ಯಯನವನ್ನ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಇಂಥ ಸಂಶೋಧನೆಗಳು ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಸಾಕಷ್ಟು ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಇದ್ದೇ ಇದ್ದಾವ. ಯಾಕಪ್ಪ ಅಂತಂದ್ರೆ ನೀರು ಅಮೂಲ್ಯವಾದಂಥದ್ದು. ನೀರು ಎಲ್ಲೇ ಸಿಕ್ಕರೂ ಅದು ಒಂದು ದೊಡ್ಡ ಆಶಾಭಾವನೆಯನ್ನ ನಮಗೆ ಕೊಡುವಂಥದ್ದು. ಅದಕ್ಕೆ ನಮ್ಮಲ್ಲಿ ಏನದ, ಭೂಮಿ ಮೇಲೆ ಸಾಕಷ್ಟು ಪ್ರಮಾಣದೊಳಗ ನೀರದ. ಅದರೊಳಗೂ ಈಗಿನ ದಿನಗಳಲ್ಲಿ ನೀರು ಮಳೆಯ ರೂಪದೊಳಗೆ ಯಥೇಚ್ಛವಾಗಿ ನಮಗೆ ಸಿಗ್ತಾ ಇದೆ. ಅದಕ್ಕಾಗಿ ಸರ್ಕಾರ ಯೋಜನೆ ತಂದದ್ದು ಕೂಡ ತಮಗೆ ಗೊತ್ತಿರುವಂಥದ್ದು. ಕ್ಯಾಚ್ ದ ರೇನ್ ವೆನ್ ಇಟ್ ರೇನ್ಸ್ ಅಂಡ್ ವೇರ್ ಇಟ್ ರೇನ್ಸ್ ಅಂತೇಳಿ. ಅಂದ್ರೆ ಏನರ್ಥ, ಮಳೆಯ ನೀರನ್ನ ನಾವು ಹಿಡಿಬೇಕು, ಯಾವಾಗ ಬರ್ತದ ಅವಾಗ ನಾವು ಹಿಡ್ಕೊಳ್ಬೇಕು, ಎಲ್ಲಿ ಬೀಳ್ತದ ಅಲ್ಲಿ ನಾವು ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕು. ಅಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ಸಿಗ್ತಕ್ಕಂಥ ಅಮೃತ ಸಮಾನವಾದಂತಹ ಮಳೆಯ ನೀರನ್ನ ನಾವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರದು ಅನ್ನುವಂತಹ ಮಾತು ಇಲ್ಲದ. ಇದು ತಮಗೆಲ್ಲರಿಗೂ ಅನುಭವಕ್ಕೂ ಕೂಡ ಬಂದಿರಬಹುದು. ಸಾಕಷ್ಟು ಪ್ರಮಾಣದೊಳಗ ಮಳೆ ಆಯಿತು ಅಂತಂದ್ರೂ ಕೂಡ ಮುಂದಿನ ಕೆಲವೇ ದಿನಗಳಲ್ಲಿ ನಮ್ಮ ಬೋರ್ವೆಲ್ಗಳಲ್ಲಿ ಸಹಿತ ನೀರು ಇರಲಾರದಂತಹ ಪರಿಸ್ಥಿತಿಯನ್ನ ನಾವು ನೋಡಿದ್ದೀವಿ. ಅದಕ್ಕೆ ಏನು ಮಳೆ ನೀರು ಬೀಳ್ತದ ಅದು ನೆಲದೊಳಗೆ ಇಂಗುವಂತಹ ಒಂದು ವ್ಯವಸ್ಥೆ ಆದ್ರೆ ಮಾತ್ರ ಅಂತರ್ಜಲದ ಮಟ್ಟ ಹೆಚ್ಚಾಗ್ತದೆ. ಅವಾಗ ನಮಗೆ ನೀರಿನ ಒಂದು ಮೂಲ ಏನದಲ್ಲ ಅವು ಸದೃಢ ಆಗ್ತಾವ, ಬೋರ್ವೆಲ್ ರೀಚಾರ್ಜ್ ಆಗ್ತಾವ, ಆಮೇಲೆ ನಮ್ಮ ಕೃಷಿ ಹೊಂಡಗಳು, ನಮ್ಮ ಬಾವಿಗಳು, ಇವುಗಳನ್ನ ನಾವು ರೀಚಾರ್ಜ್ ಮಾಡಿ ಇಟ್ಕೊಂಡಿವಿ ಅಂತಂದ್ರ ವರ್ಷಪೂರ್ತಿ ನಾವು ಅವುಗಳಿಂದ ನಮಗೆ ಬೇಕಾದಂತಹ ನೀರನ್ನ ಪಡಿಬಹುದು. ಬರೇ ನಮ್ಮ ಕೃಷಿಗಷ್ಟೇ ಅಲ್ಲ, ನಮ್ಮ ಜಾನುವಾರುಗಳಿಗೆ ಆಗ್ತದ, ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಆ ನೀರು ಬಹಳಷ್ಟು ಕೆಲಸಕ್ಕೆ ಬರ್ತದೆ. ನೀರಿನ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಅಂತಂದಾಗ, ಇವತ್ತ ಲೋಕಸಭೆಯೊಳಗ ನಮ್ಮ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡಿಸಿದ್ರು. ಈ ಬಜೆಟ್ನೊಳಗ ಮುಖ್ಯವಾದಂತಹ ಒಂದು ವಿಚಾರ ನೀರಿಗೆ ಸಂಬಂಧಪಟ್ಟಂತಹದ್ದು ಅವರು ತಿಳಿಸಿದ್ದಾರೆ. ದೇಶದ ಪ್ರಮುಖ 5 ನದಿಗಳನ್ನ ಜೋಡಿಸುವಂತಹ ಯೋಜನೆಯನ್ನ ಅವರು ಘೋಷಣೆ ಮಾಡಿದ್ದಾರೆ. ಗೋದಾವರಿ ಕೃಷ್ಣ, ಕಾವೇರಿ ಪೆನ್ನಾರ್, ನರ್ಮದಾ ಗೋದಾವರಿ, ಕೃಷ್ಣಾ ಪೆನ್ನಾರ್, ಈ ನದಿಗಳನ್ನ ಜೋಡಣೆ ಮಾಡಲಾಗ್ತದ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಈ ಯೋಜನೆಗೆ 44,605 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗ್ತದ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ. ಇಲ್ಲಿ ನಮ್ಮ ಮುಂದಿರುವಂತಹ ಇದು ಒಂದು ದೊಡ್ಡ ಸವಾಲೆ ಅಂತ ಹೇಳಬಹುದು. ನೀರನ್ನ ಸಂಗ್ರಹ ಮಾಡುವಂತಹ ಒಂದು ಸವಾಲು, ಅದನ್ನ ಉಳಿಸಿಕೊಳ್ಳುವಂತಹ ಒಂದು ಸವಾಲು, ಆಮೇಲೆ ಅದನ್ನ ಎಲ್ಲರಿಗೂ ಸಿಗುವಂತೆ ಮಾಡೋದು ಕೂಡ ಬಹಳ ಮುಖ್ಯ. ಇಲ್ಲಿ ಅದಕ್ಕೆ ಬಹಳ ಸರಳವಾದಂತಹ ತಂತ್ರವನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಏನು ಆ ತಂತ್ರ ಅಂತಂದ್ರೆ, ನೀವು ಹೆಚ್ಚಿನದೇನೂ ಮಾಡಬೇಕಾಗಿಲ್ಲ, ಬರೇ ಗಿಡಗಳನ್ನ ಹಚ್ಚ್ರಿ ಅಂಥೇಳಿ. ಗಿಡಗಳನ್ನ ಹಚ್ಚೋದ್ರಿಂದ ಸಾಕಷ್ಟು ಲಾಭಗಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಗಿಡಗಳನ್ನ ಹಚ್ಚೋದ್ರಿಂದ ಮಳೆ ನೀರು ಸಂಗ್ರಹ ಆಗ್ತದ, ಮಣ್ಣು ಕೂಡ ಉಳಿತದ, ಆಮೇಲೆ ಜೀವಿಗಳಿಗೆ ಅಲ್ಲಿ ಆಶ್ರಯ ತಾಣ ಆಗ್ತದ, ಆ ಗಿಡಗಳಿಂದ ಹಣ್ಣು ಕಾಯಿಗಳು ಸಿಕ್ಕು, ಪ್ರಾಣಿ ಪಕ್ಷಿಗಳಿಗೆ ಅದರಿಂದ ಅನುಕೂಲ ಆಗ್ತದ, ಅವು ಗಿಡಗಳ ಮೇಲೆ ಬದುಕುವುದಕ್ಕೆ ಸಹಾಯ ಆಗ್ತದ, ಆಮೇಲೆ ಅಲ್ಲಿ ಗೂಡುಗಳನ್ನ ಕಟ್ಕೊಂಡು ತಮ್ಮ ಸಂತತಿಯನ್ನ ಮುಂದುವರಿಸೋದಕ್ಕೂ ಕೂಡ ಸಾಧ್ಯ ಆಗ್ತದ. ಹಿಂಗ ಒಂದೇ ಒಂದು ಗಿಡ ಹಚ್ಚೋದ್ರಿಂದ ನಾವು 100+ ಬಗೆಯ ಜೀವಿಗಳನ್ನ, ಜೀವ ವೈವಿಧ್ಯವನ್ನ ಆ ಪರಿಸರದೊಳಗ ತಗೊಂಡು ಬರಬಹುದು. ಇಂಥ ಗಿಡಗಳು ಹೆಚ್ಚಾದವು ಅಂತಂದ್ರ ನಮ್ಮ ನೆಲದೊಳಗ ನೀರಿನ ಪಸೆ ಏನಿರ್ತದ ಅದು 100 to 100 ಹೆಚ್ಚಾಗ್ತದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಬೇಕಾದ್ರೆ ನೀವು ಕೂಡ ಇವತ್ತಿನಿಂದನೇ ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಕೇವಲ 1 to 10 ನಮ್ಮ ಇಡೀ ಪರಿಸರ ಬದಲಾವಣೆ ಆಗುವುದನ್ನ ನಾವು ನೋಡ್ತಾ ಇದ್ದೀವಿ. ಅನೇಕರು ಮಾಡಿದ್ದಾರೆ, ಅಂತಹ ಅನುಭವಗಳು ಎಲ್ಲೆಲ್ಲದಾವ ಅವುಗಳನ್ನು ಕೂಡ ತಾವು ಹೋಗಿ ನೋಡಿ ಅವುಗಳನ್ನು ಅನುಸರಿಸುವುದಕ್ಕೆ ಅಡ್ಡಿ ಇಲ್ಲ. ಪರಿಸರ ಉಳಿಬೇಕಾಯ್ತು ಅಂತಂದ್ರ ನಾವು ಗಿಡಮರಗಳನ್ನ ಕಡಿಬಾರದು. ಗಿಡಮರಗಳನ್ನ ಕಡದ್ರ ಅಲ್ಲಿ ಪರಿಸರ ನಾಶ ಆಗ್ತದ, ಅದರಿಂದಾಗಿ ಈಗೇನು ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ ಆ ತೊಂದರೆಗಳು ನಮ್ಮನ್ನ ಕಾಡಲಾರದೆ ಇರುವುದಿಲ್ಲ. ಇಂತಹ ಒಂದು ಅರಣ್ಯಗಳನ್ನ ಉಳಿಸುವುದಕ್ಕೆ ಏನ್ ಮಾಡಬೇಕು ಅಂತಂದ್ರ ಅವುಗಳನ್ನ ನಾವು ಕೈ ಹಚ್ಚಬಾರದು. ಆದ್ರೆ ನಮ್ಮ ಜೀವನ ನಡೀಬೇಕಲ್ಲ, ಅದಕ್ಕಾಗಿ ಅನೇಕರು ಉರುವಲಿನ ಮೇಲೆ ಅರಣ್ಯಗಳನ್ನ ಅವಲಂಬಿಸಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಒಂದು ಯೋಜನೆಯ ನೇರವಾದಂತಹ ಒಂದು ಪ್ರಭಾವವನ್ನ ಕೂಡ ನಾವು ಗಮನಿಸಬೇಕಾಗ್ತದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿ ಅನೇಕರಿಗೆ ಅಡುಗೆ ಅನಿಲ ಸಂಪರ್ಕವನ್ನ ಹೊಸದಾಗಿ ನೀಡಲಾಗಿದ್ದು ತಮಗೆ ಗೊತ್ತೇ ಇರುವಂತಹದ್ದು. ಕೋಲಾರ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನೊಳಗ ಸುಮಾರು 30,000 ಹೆಚ್ಚಿನ ಕುಟುಂಬಗಳು ಒಲೆ ಉರಿಸುವುದಕ್ಕೆ ಉರುವಲನ್ನ ಬಳಸ್ತಾ ಇದ್ರು. ಆದ್ರೆ ಈಗೇನಾಗ್ಯದ ಅಂತಂದ್ರ ಅಡುಗೆ ಅನಿಲ ಸಂಪರ್ಕ ಬಂದ ನಂತರ ಆ ಎಲ್ಲಾ ಕುಟುಂಬಗಳು ಉರುವಲಿಗಾಗಿ ಏನು ಕಟ್ಟಿಗೆಯನ್ನ ಬಳಸ್ತಾ ಇದ್ರು, ಸೌದೆಯನ್ನ ಬಳಸ್ತಾ ಇದ್ರು, ಅದನ್ನ ಬಿಟ್ಟಿದ್ರಿಂದಾಗಿ ಅರಣ್ಯಗಳ ಮೇಲೆ ಏನು ಭಾರ ಇತ್ತು ಅದು ಬಹಳಷ್ಟು ಪ್ರಮಾಣದೊಳಗೆ ಕಡಿಮೆಯಾಗಿ ಅರಣ್ಯ ಉಳಿದದ ಅನ್ನುವಂತಹ ಒಂದು ವಿಚಾರ ಈಗ ಗೊತ್ತಾಗಿದೆ. ಹಿಂಗಾಗಿ ಏನಾಗಿದೆ ಅಂತಂದ್ರ ಅರಣ್ಯ ಪ್ರದೇಶದೊಳಗಿದ್ದಂತಹ ಗಿಡ ಮರಗಳ ನಾಶದ ಪ್ರಮಾಣ ಬಹಳ ಗಣನೀಯವಾದ ಪ್ರಮಾಣದೊಳಗ ಕುಸಿದು ಹೋಗ್ಯದ. ಪ್ರಾಣಿ ಪಕ್ಷಿಗಳ ಒಂದು ಕಲರವ ಏನದ ಮತ್ತೆ ಕೇಳುವುದಕ್ಕೆ ಶುರುವಾಗಿದೆ. ಆಮೇಲೆ ಮನೆಯೊಳಗ ಗೃಹಿಣಿಯರ ಆರೋಗ್ಯಕ್ಕೆ ಒಂದು ಪೂರಕವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ಯದ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡ್ರಿ, ಇಂಥ ಒಂದು ಉಜ್ವಲ ಯೋಜನೆ ಪ್ರಕೃತಿ ಸಂಪತ್ತು ಉಳಿಸುವುದಕ್ಕೆ ಒಂದು ದೊಡ್ಡ ಕೊಡುಗೆ ನೀಡ್ತಾ ಇದೆ ಅನ್ನುವಂತಹ ಮಾತು ನಮ್ಮ ನಿಮ್ಮೆಲ್ಲರಿಗೆ ಬಹಳ ಆಶ್ಚರ್ಯ ಕೊಡುವಂತಹದ್ದು. ಮತ್ತ ಇಂಥ ಯೋಜನೆಗಳ ಸದುದ್ದೇಶದ ಬಗ್ಗೆ ಕೂಡ ನಾವು ಇತರರಿಗೆ ಹೇಳುವಂತಹ ಒಂದು ಉತ್ಸಾಹ ಕೂಡ ನಮ್ಮಲ್ಲಿ ಇದರಿಂದ ಮೂಡುತ್ತದೆ ಅಂತ ಹೇಳಿ ಹೇಳ್ಬಹುದು. ಮೊಳಕಾಲ್ಮೂರು ತಾಲೂಕಿನೊಳಗ ಸುಮಾರು 739 ಚದುರ ಕಿಲೋಮೀಟರ್ ಸುತ್ತಳತೆಯ ವ್ಯಾಪ್ತಿಯೊಳಗ ಬಿಜಿ ಕೆರೆ, ಹಿರೇಹಳವಿ, ಮಲ್ಲೂರಹಳ್ಳಿ, ಕೋನಸಾಗರ, ಮುತಿಗಾರಹಳ್ಳಿ, ಮಾರಮ್ಮನಹಳ್ಳಿ, ಬಾಂಡ್ರಾವಿ, ಮೇಗಳ ಕಣಿವೆ, ಸಂತೆ ಬಂಡೆ, ಕೃಷ್ಣರಾಜಾಪುರ ಸರಹದ್ದಿನೊಳಗೆ ಸುಮಾರು 15,850 ಹೆಕ್ಟೇರ್ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಇದ್ದು ಅಲ್ಲಿ ಈಗ ಹಸಿರು ಉಗ್ತಾ ಇದೆ ಅನ್ನುವಂತಹ ಮಾತು ಬಹಳ ಸಂತೋಷ ಕೊಡುವಂತಹದ್ದು. ಕಮರ, ಬೇವು, ಹೊಂಗೆ, ನೀಲಗಿರಿ, ಆಲ, ಅರಳಿ ಇಂಥ ಗಿಡಮರಗಳು ಅಲ್ಲದೆ ಇನ್ನೂ ಅನೇಕ ಜಾತಿಯ ಗಿಡಮರಗಳು ಇಲ್ಲಿ ಕಾಣಸಿಗ್ತಾ ಇದ್ದಾವೆ. ಇತ್ತೀಚೆಗೆ ಹೆಚ್ಚಿನ ಮಳೆಯಾಗಿದ್ದರಿಂದಾಗಿ ಸಸ್ಯ ಸಂಕುಲಕ್ಕೆ ಒಂದು ಪುನರ್ಜನ್ಮ ಬಂದದ ಅಂತ ಹೇಳಿ ಹೇಳಬಹುದು. ಇಲ್ಲಿಯ ಜನರಿಗೆ ಕೃಷಿ ಬಿಟ್ಟರೆ ಕೂಲಿನೇ ಒಂದು ಜೀವನಾಧಾರ ಆಗಿತ್ತು. ಸುಮಾರು 91 ಗ್ರಾಮಗಳು ಈ ಪರಿಸರದೊಳಗ ಅದಾವ. 1.5 ಲಕ್ಷ ಜನಸಂಖ್ಯೆ ಹೊಂದಿದಂತಹ ತಾಲೂಕಿನೊಳಗ ಈಗ ಅಡುಗೆ ಅನಿಲದಿಂದ ಅಡುಗೆ ಮಾಡುವಂತಹ ಒಂದು ಸಂಭ್ರಮ, ಅದರ ಜೊತೆಗೆ ಅರಣ್ಯವನ್ನ ಉಳಿಸಿದಂತಹ ಒಂದು ಸಂಭ್ರಮ ಎಲ್ಲರಲ್ಲಿ ಮನೆ ಮಾಡಿದೆ ಅಂತ ಹೇಳಿ ಹೇಳ್ಬೋದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಬುಧವಾರ ಫೆಬ್ರವರಿ 2 ರಿಂದ ಬರುವ ಮಂಗಳವಾರ ಫೆಬ್ರವರಿ 8ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಶುಭ್ರ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ವಾತಾವರಣದ ಉಷ್ಣತೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ. ಗರಿಷ್ಠ ಉಷ್ಣತಾಪಮಾನ 33-34 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಇರಬಹುದು. ಕನಿಷ್ಠ ತಾಪಮಾನ 19-20 ಡಿಗ್ರಿ ಸೆಲ್ಸಿಯಸ್ ತನಕ ಏರಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸೂಚನೆ ಅದ. ಅಂದ್ರೆ ಕೇವಲ 10% ಅನ್ನುವಂತಹ ಒಂದು ಅಂಕಿ ಸಂಖ್ಯೆ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಮಳೆ ಬರುವುದಿಲ್ಲ ಅಂತೇಳಿ ನಾವು ಊಹೆ ಮಾಡಬಹುದು. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ತಮ್ಮ ಕೃಷಿ ಚಟುವಟಿಕೆಗಳನ್ನು ಅಬಾಧಿತವಾಗಿ ಮುಂದುವರೆಸಿಕೊಂಡು ಹೋಗುವುದಕ್ಕೆ ಮತ್ತೆ ಇತರೆ ಕಾರ್ಯಗಳನ್ನು ಕೂಡ ಮಾಡುವುದಕ್ಕೆ ತಮಗೆ ಅನುಕೂಲಕರವಾದಂತಹ ವಾತಾವರಣ ಇರಬಹುದು ಅಂತ ಹೇಳಿ ನಾವು ಅಂದ್ಕೊಳ್ಬಹುದು. ಈ ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ಅವನ್ನ ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಯಾರ್ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಅವನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ ಸೆಟ್ನಲ್ಲಿ ಸ್ಥಾಪನೆ ಮಾಡಿಕೊಳ್ಳ್ರಿ. ಅಂದ್ರೆ ನೇರವಾಗಿ ತಮಗೆ ಒಂದು ಮಾಹಿತಿ ಸಿಗ್ತದ. ಹಿಂಗ ನೇರವಾಗಿ ಮಾಹಿತಿ ಸಿಗುವುದರಿಂದ ನಿಮಗೆ ಎಲ್ಲಿಯೂ ಮಾಹಿತಿಯ ಸೋರಿಕೆ ಆಗಿ ಹೋಗುವುದಿಲ್ಲ. ಬೇರೆಯವರಿಗೆ ನೀವು ಕೇಳಬೇಕು ಅಂತಂದಾಗ ಅವರು ಸಿಗ್ಲಿಕ್ಕಿಲ್ಲ ಅಥವಾ ಯಾವುದೋ ಒಂದು ತಪ್ಪು ಮಾಹಿತಿ ಕೂಡ ನಿಮಗೆ ಲಭ್ಯ ಆಗಬಹುದು. ಆದ್ರಿಂದ ನಾವು ನಮ್ಮ ಕಾಲ್ ಮೇಲೆ ನಿಲ್ಲುವಂತಹ ಒಂದು ವ್ಯವಸ್ಥೆ ಈ ಆ್ಯಪ್ಗಳಲ್ಲಿದೆ. ಆದ್ರಿಂದ ಈ ಆ್ಯಪ್ಗಳನ್ನ ತಾವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಇನ್ನೂ ಅನೇಕ ಕೃಷಿಗೆ ಸಂಬಂಧಪಟ್ಟಂತಹ ಆ್ಯಪ್ಗಳು ಇತ್ತೀಚಿನ ದಿವಸಗಳಲ್ಲಿ ಬಹಳಷ್ಟು ಬರ್ತಾ ಇದ್ದಾವೆ. ಅವುಗಳನ್ನ ಸಾಧ್ಯ ಆದಷ್ಟು ತಮ್ಮ ಮೊಬೈಲ್ ಸೆಟ್ಗಳಲ್ಲಿ ಅಳವಡಿಸಿಕೊಂಡ್ರೆ ಒಳ್ಳೇದು. ತಮಗ ಯಾವುದು ಉಪಯೋಗಕ್ಕೆ ಬರ್ತದ ಅಂತ ಹೇಳಿ ಅನಿಸ್ತದಲ್ಲ ಅವನ್ನ ತಾವು ತಮ್ಮ ಸೆಟ್ಗಳಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇನ್ನು ಮುಂದೆ ಕೇಳಿ ರಾಮದುರ್ಗದ ಶ್ರೀಮತಿ ದ್ಯಾಮವ್ವ ಯಮನಪ್ಪ ಮಾದರ ಮತ್ತು ಸಂಗಡಿಗರಿಂದ ಈಗ ಕೇಳೋಣ ಚೌಡಕ್ಕಿ ಪದಗಳನ್ನು. Thank you.